ನಿನ್ನ ದಾಸನಾಗಿ ನಿನ್ನ ಎಂಜಲು ಉಂಡವನ ನೀನು, ಉದಾಸೀನ ಮಾಡಿದರೆ ನಿನ್ನ ದಾಸನಾಗಿ ನಿನ್ನ ಎಂಜಲು ಉಂಡವನ ನೀನು, ಉದಾಸೀನ ಮಾಡಿದರೆ ಲೋಕರು ನಗರೆ, ಲೋಕರು ನಗರೆ ನಿನ್ನ ಚರಣ ಕಮಲವನ್ನು ಕೊರಳಲಿ ಕಟ್ಟುವೆ, ಎನ್ನ ಕಾಯೋ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಮೊಸರೇ ತೊಳೆಯಬೇಕು, ಮೊಸರೇ ತೊಳೆಯಬೇಕು, ಮೊಸರೇ ತೊಳೆಯಬೇಕು ಈ ಮನಸ್ಸಿನ, ಮೊಸರೇ ತೊಳೆಯಬೇಕು, ಮೊಸರೇ ತೊಳೆಯಬೇಕು, ಮೊಸರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು, ಮೊಸರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು, ಈಶ ಪ್ರೇರಣೆ ಎಂಬೋ ಹಸಿಯ ಹುಲ್ಲನ್ನು ಹಾಕಿ, ಈಶ ಪ್ರೇರಣೆ ಎಂಬೋ ಹಸಿಯ ಹುಲ್ಲನ್ನು ಹಾಕಿ, ಮೊಸರೆ ತೊಳೆಯಬೇಕು. ಅಷ್ಟಮದಿಂದ ಅಷ್ಟಮದಿಂದ ಸುಟ್ಟ ಈ ಪಾತ್ರೆಯ, ಅಷ್ಟಮದಿಂದ ಸುಟ್ಟ ಈ ಪಾತ್ರೆಯ, ವಿಷ್ಣು ನಾಮವೆಂಬೋ ಕೃಷ್ಣ ನದಿಯಲ್ಲಿ, ಮೊಸರೆ ತೊಳೆಯಬೇಕು, ಕ್ರೋಧದಿಂದ ಬೆಂದ ಈ ಪಾತ್ರೆಯ, ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ, ರಾಮ ಕೃಷ್ಣರೆಂಬು ಹೇಮಾನದಿಯಲ್ಲಿ, ರಾಮ ಕೃಷ್ಣರೆಂಬು ಹೇಮಾನದಿಯಲ್ಲಿ, ಮೊಸರೆ ತೊಳೆಯಬೇಕು, ಮೊಸರೆ ತೊಳೆಯಬೇಕು. ವಿಷವೆಂಬ ಪಾತ್ರೆಯ ಮುಸುರೆ ತೊಳೆದಿಟ್ಟು ವಿಷವೆಂಬ ಪಾತ್ರೆಯ ಮುಸುರೆ ತೊಳೆದಿಟ್ಟು ಬಿಸಜಾಕ್ಷ ಪುರಂದರ ವಿಠಲ ಗರ್ಪಿಸೋ ನಿತ್ಯ ಬಿಸಜಾಕ್ಷ ಪುರಂದರ ವಿಠಲ ಗರ್ಪಿಸೋ ನಿತ್ಯ ಮುಸುರೆ ತೊಳೆಯಬೇಕು ತೊಳೆಯಬೇಕು ವಿಠಲ ವಿಠಲ